ಹರಿದೆ ನಿಂತೀರ ಮೆರೆವ ಸಾಹಸ ಅಧಿಕ ವಯಸ್ಸೇ ಕರಣಿ ಜನೆ ಬಾರಿತ್ತ ಎನಲು ದೇವರ ಮಹಾಪ್ರಸಾದ ವಿದನುತ ಹಾರಿದ ಹನುಮನು ಏನೆ ಹಾರಿದ ಹನುಮನು ಏನೆ ಜನ ಗಜೆಯ ಬಳಿಗೈದಿ ಪಾದಕ್ಕೆ ಮಣಿದು ನುಡಿದ ಪಾದಕ್ಕೆ ಮಣಿದು ನುಡಿದ ತೋರಲೆ ತುಂಟು ಮುಖವ ಮನ ಕಾರ ಗೈಯ ನೇ ರಾಘವ ಮನ ಕತ ದೀದಿ ಕಾರ ಗೈಯ ನೇ ರಾಘವ ನಾರಿ ಜನ್ಮವೇ ಹೀನವು ಮಾನದಿ ಬಾಳುವ ದಾರಿಯೇದು ಸಹವು ಮಾನದಿ ಬಾಳುವ ದಾರಿಯೇದು ಸಹವು ತೋರಲೆನು ತುಂಟು ಮುಖವ ಜನ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿ ಗೈರಿ ಧರಣಿ ಜಾತೆಯ ಬಳಿ ಗೈರಿ ಶ್ರೀವರ ನಾಚನ ಶರಣನ ಮುಖ ನೋಡಿ ಧರಣಿ ಜಾತೆಯ ಬಳಿ ಗೈದಿ ವರ ಭಕ್ತಿ ಬಾವ ನರಿತು ಸಲ್ಮಡಿ ವರ ಭಕ್ತಿ ಬಾವ ನರಿತು ಸಲ್ಮಡಿ ಕರೆದು ತಾರೆದು ನೇ ಬಿಸಿದಯ ಕರೆದು ತಾರೆಂದು ನೇ ಬಿಸಿದಯ ವರ ಭಕ್ತಿ ಭಾವ ನರಿದು ಸಮಾರ್ಗದಿ ಕರೆದು ತರೆಂದು ಲೇಬಿಸಿರಾಜ ಶ್ರೀ ವರನ ಜನ ಶರಣನ ಮುಖ ನೋಡಿ ತರಣಿ ಜಯ ಬಳಿಗೈದಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಪದ ಕರುಹುವೆ ಲಾಲಿ ಪುದಮ್ಮ ಅಮ್ಮ ಅಮ್ಮ ಕರುಣೆಯೊಳಾಲಿ ಪೂದಮ್ಮ ಪದ ಕರುಹುವೆ ಲಾಲಿ ಪೂದಮ್ಮ ಬರದಿಯು ಲಟ್ಟಿದ ನಿಲ್ಲ ಬರದಿಯು ಲಟ್ಟಿದ ನಿಲ್ಲ ಕರೆತರುವರೆ ನೀವು ಮಡಿಯಲ್ಲ ಕರೆ ತರುವರೆ ನೀವು ಮಾಡಿಯ ತ್ವರಿತ ದೋಳೇಳು ಹರು ಜಾವತಾಳು ತ್ವರಿತ ದೋಳೇಳು ಹರು ಜಾವತಾಳು ದೊರೆ ಸ್ವಾಮಿಯ ಪದ ತರುಷನ ಪಡೆಯೌ ದೊರೆ ಸ್ವಾಮಿಯ ಪದ ತರುಷನ ಪಡೆಯೌ ತ್ವರಿತ ದೊಳೆಯಳು ಅರುಜವತಾಳು ತ್ವರೆ ಸ್ವಾಮಿಯ ಪದ ದರುಜನ ಪಡೆಯವು ಕರುಣೆಯು ಆಲಿಪುದಮ್ಮ ಪದ ಕರುಹುವೆ ಲಾಲಿಪುದಮ್ಮ ಅಮ್ಮ ಅಮ್ಮ ತಮ್ಮ ನೋಡು ತಮ್ಮ ನೋಡ ಬೆಡಗನು ಜಾನಕಿಯ ಹುಮ್ಮಾಸದ ಸಂಭ್ರಮವನೋ ಜಾನಕಿಯ ಹುಮ್ಮಾಸದ ಸಂಭ್ರಮವನೋ ತಮ್ಮ ನೋಡು ತುಮ್ಮಾರ್ಗಿಯ ದಳಲ್ಲಯ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ಮನುಕೂಲದ ಧರ್ಮವನು ಮುರಿದಳಲ್ಲ ದುರ್ಮಾರ್ಗಿಯ ದಳಲ್ಲ ಮನುಕೂಲದ ಧರ್ಮವನು ಮುರಿದಳ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ಯಾರು ಪೇಳಿದ ರೀಕೆಗೆ ದಂಡಿಗೆಯ ನೇರಿ ಮುಂಬರಲು ಹೀಗೆ ನಾರಿಯರು ಸೊಕ್ಕಿ ನಡೆಯೇ ನಾರಿಯರು ಸೊಕ್ಕಿ ನಡೆಯೇ ಪುರುಷರು ಎಂತವುದೋ ತಿಳಿಯೇ ಪುರುಷರೆಂತಿಹರೋ ತಿಳಿಯೇ ತಮ್ಮ ನೋಡ ಬೆಳಗರು ತಮ್ಮ ತಾಳು ತಾಳಗ್ರ ಭವನೇ ತಾಳು ತಾಳು ತಾಳಗ್ರ ಭವನೇ ಮೈತಿರೆಯ ಶೀಲವರಿತಿರೆ ಬಿಮ್ಮನೆ ಮೈತಿಳೆಯ ಶೀಲವರಿತಿರೆ ಬಿಮ್ಮನೆ ತಾಳು ತಾಳಕ್ಕ ಭವನೆ ಮೈತಿಳೆಯ ಶೀಲವರಿದಿರೆ ಬಿಮ್ಮನೆ Thank you. ಬಗೆ ಭೂಮಿ ಜಾತೆ ಬಲವಂತೆ ನೀನೆವು ಬೂದನ ರೀತೆಯೇ ವಾಸಿ ಪಂಥವ ಮೆರೆಸಿದೆವು ಧರ್ಮದ್ವೇಜಿಗಳಿವ ಸಾರಿದೆವು ಏಸು ಪೇಳಿದರೇನು ಲೇಸು ಮಾಡಿದೆ ನೀವು ವಾಸಿಸು ಬಂದಲ್ಲೇ ಆಶೆ ಬೆರುಳ್ತೇನೆ ಚಿಂತೆಯಾದಗೆ ಭೂಮಿ ಜಾತೆ ಬಲವಂತೆ ನೀನೆಂಬುದನರಿದೆ ಭೂಮಿ ಜಾತೆ ಭೂಮಿ ಜಾತೆ ಜಗವೇನು ಡಲಿ ಜನ್ಮ ಮುಗಿಸದೆ ಬಿಡಲೀಗ ನಿಂದ ಮುಗುದೆ ಎನ್ನೋಳು ದೋಷ ಒಗೆದು ದಾದರೆ ಮೂರು ಜಗವೇನು ಡಲಿ ಜನ್ಮ ಮುಗಿಸದೆ ಬಿಡಲೀಗ ಕಾತಾರಿ ನಿಂತು ಪೇಳುವರಿ ಕಾತ ನೋಡಿ ಲಕ್ಷ್ಮಣ ಬೇಡಿದನು ದಯಗೂಡಿ ತನ್ನ ಭೀಮತವ ಸನ್ನೆಯೊಳ್ಳಿ ಆಡಿದನು ಶ್ರೀರಾಮ ಎಂದೊಟ್ಟಿದನು ಚಿತೆಯ ನಾಡದೇವರ ದೇವಿಗೆ ಪರಿ ರೂಢಿಸಿದೆ ವಿಧಿಯನು ಕಪಿಕುಲ ಗೂಡ ಬರಿಯದೆ ಮರುಗಲ ಮರಿಜೆಯೊಡ ಒರೆದಳಿ ತರದಿ ಮರುಗಲವನಿ ಜಯೊರೆದಳಿ ತೆರಲಿ ಹಿತ್ತ ಭೂ ಮಾತೆ ನಯವೆತ್ತು ಸಾಕಿದ ಜನಕ ಮತ್ತೆ ಕುಲದೇವನಾದಿತ್ಯ ಚಂದ್ರಾದಿ ಅರಿತರುಳು ವೈಶ್ವಾನರ ವಿನಯದಿ ದಿವ್ಯ ಸ್ವರೂಪನು ತಳೆದೆದ್ದು ವನಜಾಕ್ಷಣ ಸನ್ನಿಧಿಯೊಳು ಜನಕ ಜಯವು ಬರದೊಳಿರಿಸಿ ಜಯ ಜಯವೆಂದು ಲಾಲಿಸೋ ಶ್ರೀರಾಮ ಕರುಣೆಯ ಪಾಲಿಪೋದೈ ರಾಮ ಪತಿವ್ರತೆಯರುಳು ಸೀತೆಗೆ ಸರಿ ಯಾರೈ ಪೇಣು ಹರಿ ನೀ ವಿಧಿಸಿದ ತೆರದಲ್ಲಿ ನಾನಿರಿವರೆಗಾದರಿಸುತ್ತ ಕರೆದಲ್ಲಿ ತೆರುವೋ ಲಾಲಿದುವು ಶ್ರೀರಾಮ ಕರುಣೆಯು ಪಾಲಿಬೋದೈ ರಾಮ ಲಾಲಿದು ಕೇಳು ನೀನೀಗ ಕೊರನೆಡೆಯ ಮಾಯೋತಿಗೆ ಬೇಗ ಧನುಮ ಗೋಳಿಗಳಲ್ಲಿ ನಮ್ಮ ಭರತನು ನಮ್ಮ ಸ್ವಾರಿಯ ನಿಂದು ಕಾಣದಾದರೆ ಬಾಳಲಮ್ಮನು ನ್ಯಾಯಕ್ಕೆ ಸಮ್ಮತವಿರದು ನಮ್ಮ ಸ್ವರಿಯಲಿಂದು ಕಾಣದಾದರೆ ಬಳಲಮ್ಮನು ನ್ಯಾಯಕ್ಕೆ ಸಮ್ಮತವಿರದು ವೀರ ಮಾರುತಿ ಕೇಳು ನೀನೀಗ ಬೋರನೆ ನಡೆಯ ಮಾಯೋದ್ಯಗೆ ಬೇಗ ವಿರಮ ಆರುತಿ ಕಿತ್ತಲ್ ದಿನ ಸಂಖ್ಯೆಯ ನೆನೆಸುತ್ತಲೆ ಶ್ರೀರಾಮ ನಡೆಯ ನೀಕ್ಷಿಸಲೆದ್ದ ಚಿತ್ತದಿ ಬಲು ಭ್ರಮೆಗೊಂಡ ಶತ್ರುಹನನ್ನು ಕರೆದು ನುಡಿದನ ಬರದಾದನೇಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇಕೋ ಪಾದವ ತೋರದಾದ ನೀಕೋ ಪಾದವ ಬಾರದಾದ ನೀಕೆ ರಾಘವ ಸಾರಿ ಪೇದ ಅವಧಿಯಿದನ ಸಂತಿಗೋದಲ್ಮ ಸಾರಿ ಪೇದ ಅವಧಿಯಿದಿನ ಸಂತಿಗ ಧರ್ಮ ಮೀರಿ ಬಂದುದೇನೋ ದುರ್ದಿನ ಸಾರಿ ಪೇದ ಅವಧಿ ದಿನ ಸಂದೀಗ ಮೀರಿ ಬಂದುದೇನೋ ದುರ್ದಿನ ಬಾರದಾದನೇ ಕೋ ರಾಘವ ದುರ್ಭಾಗ್ಯ ನಿನಗೆ ತೋರದಾದನೇ ಕೋ ಪಾಡವ ಬಾರದಾದನೇ ಯಾರೆಲ್ಲರೂ ಭಯಬಾರದಿ ಸೈರಣೆ ಮೀರಿ ಬರತನಾಗ ಹಾರಲು ಬೆಂಕಿಯ ಸಾರಿ ಪ್ರದಕ್ಷಿಣೆ ಕಾರಂಭವ ಗೈದ ಕೊಡನ ಮರುತ ಜನಡೆ ತರು ತಿನ್ನಲನು ತಡೆ ತಡೆ ತಡೆ ತಡೆ ದುಡುಕಲಿರು ಆಯ ತಡೆ ಮರುತ ಜನಡೆ ತರು ತಿನ್ನನು ತಡೆ ತಡೆ ದುಡುಕದಿರು ತಡೆ ತಡೆ ದುಡುಕದಿರು ಕ್ಷಣದಿಂದ ಕ್ಷಣದಿಂದನು ಜಾರಿಯು ಲಕ್ಷ್ಮಣ ಸೀತೆಯು ಸಹಿತ ಕೊಡನ ಮರುತ ಜರು ತಿನ್ನಲನು ತಡೆ ತಡೆ ದುಡುಕದಿರು ತಡೆ ತಡೆ ತಡೆ ದುಡುಕದಿರು ರಘು ಜನ ಗಣ ನಗುತ ಭರತನ ಮೊಗವನೆ ಅಣ್ಣ ಬರಬ್ಬರು ಹಿತ ನೋಡಿ ಲಗ್ನವ ಒರೆದನಿ ಅಭಿಜಿಲ್ ಮುಹೂರ್ತ ದಿಯೇ ವಿರಚಿಸುವುದ ವಿಜಯ ಕವನು ಶ್ರೀವರನಿಗೆಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರ ಜಲದಲ್ಲಿ ರಾಮದ ಅಭಿಷೇಕವನು ಗೈದರು ಪ್ರೇಮ ದಿನದ ರಾಮದ ಅಭಿಷೇಕವನು ಗೈದರು ಪ್ರೇಮದಿಲ್ಲ ವಾಮದೇವ ವಸಿಷ್ಠ ಮುಖ್ಯ ಮಹಾಮುನಿಗಳು ಮಂತ್ರ ಬಲದಲ್ಲಿ ಅಭಿಷೇಕ ಗೈಯಲು ನಿಜ ಪಟ್ಟಾಭಿಷೇಕವಾಯಿತು ರಾಮಗೆ ಕ

ಗೋಪುರ ಗಂಟೆಯು ಡಣ ಡಣ ಎಂದು ಪೂಜೆಗೆ ಕರೆದಿದೆ ಭಕ್ತರನು. ಇಲ್ಲಿದೆ ಶಾಂತಿ, ಇಲ್ಲಿದೆ ನೆಮ್ಮದಿ ಎನ್ನುತ್ತ ಕರೆದಿದೆ ಮಕ್ಕಳನು. ಗೋಪುರ ಗಂಟೆಯು ಡಣ ಡಣ ಎಂದು ಪೂಜೆಗೆ ಕರೆದಿದೆ ಭಕ್ತರನು. ಪ್ರಿಯ ಶಾರದೇ